ಜೊತೆಗೆ ವಿಶೇಷವಾಗಿ ಪ್ರತಿ ವರ್ಷನೂ ಬಿಟಿ ಹೆತ್ತಿಗೆ ಈ ಒಂದು ಗುಲಾಬಿ ಕಾಯಕೊರಕದ ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂತಹ ಡಾಕ್ಟರ್ ಎಸ್ ಜಿ ಹಂಚನಾಳ್ ಅವರು ವಿಶೇಷವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಬಿಟಿ ಹತ್ತಿಯಲ್ಲಿ ಏನು ಸಮಸ್ಯೆ ಇದಾವೆ, ಕೀಟ ನಿರ್ವಹಣೆಗೆ ಸಂಬಂಧಪಟ್ಟದ್ದು, ಜೊತೆಗೆ ಗುಲಾಬಿ ಕಾಯಕೊರಕವನ್ನ ಯಾವ ರೀತಿ ಹತೋಟಿ ಮಾಡಲಿಕ್ಕೆ ಮುನ್ನೆಚ್ಚರಿಕೆ ಇರಬಹುದು ಅಥವಾ ಸಿಂಪಡಣೆಗಳಿರಬಹುದು, ಹೇಗೆ ತಗೋಬೇಕು ಅಂತಕ್ಕಂತ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಈಗ ಹತ್ತಿ ಈ ಭಾಗದಲ್ಲಿ ನಾವು ನೋಡಿದ ಪ್ರಕಾರ ಒಂದು 2 ತಿಂಗಳದ ಬೆಳೆ ಇದೆ, 60-70 ದಿವಸದ ಬೆಳೆ ಇದೆ. ಮೇಲಾಗಿ ಅಲ್ಲಲ್ಲಿ ಕೆಲವು ರಸ ಹೀರ ಕೀಟಗಳು ಕಂಡು ಬರ್ತಾ ಇದಾವೆ. ಇವು ಥ್ರಿಪ್ಸ್ ನುಸಿ, ಎಫ್ಡೇನ್ಗಳು ಮತ್ತೆ ಹಸಿರು ಜೀವಿಗಳು, ಈ ಮೂರು ಬಹಳಷ್ಟು ಕಂಡು ಬರ್ತಾ ಇದಾವೆ. ಮತ್ತೆ ಅಲ್ಲಲ್ಲಿ ಸ್ವಲ್ಪ ಮೈಟ್ ನುಸಿಗಳ ಹಾವಳಿನೂ ಕಂಡು ಬಂದಿದೆ. ಈ ಮೈಟ್ ನುಸಿ ಮತ್ತು ಥ್ರಿಪ್ಸ್ ಈ ಹಾವಳಿಗಳಿಂದ ಎಲೆಗಳ ಕೆಳಗಡೆ ರಸ ಇರುವುದರಿಂದ ಆ ಎಲೆಗಳ ಕೆಳಗಡೆ ಒಂಥರ ಸಿಲ್ವರಿ ಕಲರ್, ಅಂದ್ರೆ ನೀವು ಬಿಸಿಲಿಗೆ ಹಿಡಿದಾಗ ಒಂಥರ ಅದು ಮಿಂಚ್ತದೆ, ಆಮೇಲೆ ಎಲೆಯೆಲ್ಲ ಬಿರುಸಾಗಿಬಿಟ್ಟು ಗಡಸಾಗಿದ್ದಾವೆ. ಇವು ಬಹಳಷ್ಟು ರೈತರು ಕಂಪ್ಲೇಂಟ್ಸ್ ಬಂದಾವೆ, ನಾವು ಸರ್ವೆ ಮಾಡಿದಾಗ ಈ ರೀತಿಯ ಪ್ರಾಬ್ಲಮ್ಸ್ ಕಂಡು ಬಂದಾವೆ. ಈ ರೀತಿ ಕಾರಣ ಅಂದ್ರೆ ಇದಕ್ಕಿಂತ ಮುಂಚೆ ಸ್ವಲ್ಪ ಒಂದು 15-20 ದಿವಸ ಮಳೆ ಇರಲಿಲ್ಲ, ಅವಾಗ ಡ್ರೈ ಸೀಸನ್ ಇತ್ತು. ಹೀಗಾಗಿ ಆ ಥ್ರಿಪ್ಸ್ ನುಸಿಗಳು ಏನ್ ಮಾಡ್ತಾವ ಅಂದ್ರೆ ಕೆಳಗಡೆ ಎಲೆ ಕೆಳಗಡೆ ಇದ್ಕೊಂಡ್ಬಿಟ್ಟು ರಸ ಇರೋದ್ರಿಂದ ಎಲೆಗಳು ಒಂಥರ ಬಿರುಸಾಗಿಬಿಟ್ಟು ಒಣಗಕ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ರೈತರು ಈ ಥ್ರಿಪ್ಸ್ ನುಸಿ ಮತ್ತು ಹತೋಟಿಗಾಗಿ ಬಹಳಷ್ಟು ರೈತರು ನಾವೈತೆ ಅವ್ರು ಇನ್ನು ಹಳೆ ಕೀಟನಾಶಕಗಳನ್ನೇ ಬಳಸ್ತಾ ಇದ್ದಾರೆ. ಈ ಮೊನೊಕ್ರೋಟೋಫಾಸ್ ಮತ್ತು ಅಸಿಫೇಟ್ ಬಳಸ್ತಾ ಇದ್ದಾರೆ ಎಲ್ಲ ಕಡೆ. ಅವು ಇತ್ತೀಚೆಗೆ ಏನಾಗಿದೆ ಅಂದ್ರೆ ಅವು ಕೀಟಗಳು ಅವುಗಳಿಗೆ ಪ್ರತಿರೋಧಕ ಶಕ್ತಿಗಳನ್ನು ಬೆಳೆಸಿಕೊಂಡಿರೋದ್ರಿಂದ ಬಹಳಷ್ಟು ಅದು ಹತೋಟಿಗೆ ಬರ್ತಾ ಇಲ್ಲ. ಆದ ಕಾರಣ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರೋಂತ ಹೊಸ ಕೀಟನಾಶಕಗಳನ್ನು ರೈತರು ಬಳಸಬೇಕು. ಕೆಲವೊಂದು ಕೀಟನಾಶಕಗಳನ್ನ ನಾನು ಹೇಳ್ತೇನೆ. ಈ ಡೈಫೆಂಟಿರಾನ್ 50% WP ಅಂತಿದೆ, ಪೋಲೋ ಅಂತ ಹೇಳಿದ್ರೆ ಇದೆ ಸಿಗ್ತದೆ. ಆಮೇಲೆ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ಹೆಸರುಗಳಿದಾವೆ, ಅದನ್ನು ಎಕರೆಗೆ ಒಂದು 240 ಗ್ರಾಮ್ನಷ್ಟು. ಅಥವಾ ಡೈ ನೊಟೆಫಿರಾನ್ 20% SG, ಇದು ಗ್ರಾನ್ಯುಲ್ ತರ ಬರ್ತದೆ, ಇದನ್ನ ಒಂದು 60 ಗ್ರಾಮ್ ಸಾಕು ಇದಕ್ಕೆ ಒಂದ್ ಎಕರೆಗೆ. ಆಮೇಲೆ ರೈತರು ಇನ್ನೊಂದ್ ಏನಾಗಿದೆ ಅಂದ್ರೆ ಇಲ್ಲಿ ಎಕರೆಗೆ ಕನಿಷ್ಠ ಒಂದು 200 ಲೀಟರ್ ಅಷ್ಟು ದ್ರಾವಣಗಳನ್ನ ಉಪಯೋಗಿಸಬೇಕು. ಬಹಳಷ್ಟು ಕಡೆ ರೈತರು ನೋಡಿದ್ರೆ ಎಷ್ಟು ಯೂಸ್ ಮಾಡಿದ್ರೆ ಅಂದ್ರೆ ಬರೇ ಒಂದ್ 100 ಲೀಟರ್ ಯೂಸ್ ಮಾಡಿನಿ ಅಂತ ಹೇಳ್ತಾರೆ. 100 ಲೀಟರ್ ಯೂಸ್ ಮಾಡಿದ್ರೆ ಏನಾಗ್ತಂದ್ರೆ ಸರಿಯಾಗಿ ಕವರೇಜ್ ಆಗುದಿಲ್ಲ, ಆಮೇಲೆ ಕೀಟಗಳು ಹತೋಟಿ ಆಗುದಿಲ್ಲ. ಅದಕ್ಕೆ ಎಕರೆಗೆ ಕನಿಷ್ಠ ಒಂದು 200 ಲೀಟರ್ ಅಷ್ಟು ದ್ರಾವಣವನ್ನ ಉಪಯೋಗಿಸಬೇಕು, ಅಂದ್ರೆ ಮಾತ್ರ ಅದು ಸರಿಯಾಗಿ ಕೀಟಗಳು ಹತೋಟಿ ಆಗ್ತವೆ. ಇದಲ್ದೆ ಈಗ ಫ್ಲೋನಿಕ್ ಅಮಿಡ್ ಅಂತ ಬರ್ತದೆ, ಇದು ಉಲಾಲ್ ಅಂತ ಕರೀತಾರೆ, ಅದು ಇದೆ 50% WG, ಇದನ್ನು ಸಹ ಎಕರೆಗೆ ಒಂದು 60 ಗ್ರಾಮ್ನಷ್ಟು ಬಳಸಬಹುದು. ಇದು ಹಸಿರು ಜೀವಿಗಳಕ್ಕೆ ಮತ್ತೆ ಎಫಿಡ್ ನುಸಿಗೆ ಅತ್ಯಂತ ಯಶಸ್ವಿ ಕಾಣ್ತದೆ. ಆಮೇಲೆ ಇತ್ತೀಚೆಗೆ ಮಾರ್ಕೆಟ್ ಗಳಲ್ಲಿ 2 ಕಾಂಬಿನೇಷನ್ ಪ್ರಾಡಕ್ಟ್ ಗಳು ಬರ್ತಾ ಇದಾವೆ. ಈ ಪೈರಿಪಾಕ್ಸಿಪನ್ ಪ್ಲಸ್ ಡೈಫೆಂಥಿರಾನ್ ಮತ್ತೆ 2 ಸೇರಿಸಿದ್ದಿದೆ, ಅದು ಎಕರೆಗೆ ಒಂದು 400 ml. ಇದು ಎಲ್ಲಾ ರೀತಿಯ ಹಸಿರು ಕೀಟಗಳನ್ನು ಹತೋಟಿ ಮಾಡ್ತದೆ. ಅದೇ ತರ ಡೈಫೆಂಥಿರಾನ್ ಪ್ಲಸ್ ಡೈಫೆಂಥಿರಿನ್ ಅಂತಿದೆ, ಇದು ಒಂದ್ಯಾವ ಕಂಪನಿ ಟಕಾಫ್ ಅಂತ ಏನೋ ಬರ್ತದೆ ಇವ್ರದ್ದು ಅಡಾಮ ಕಂಪನಿ, ಆತರ ಬೇರೆ ಬೇರೆ ಕಂಪನಿ ಬಹಳಷ್ಟು ಇದಾವೆ. ಇದು ಸಹ ಎಕರೆಗೆ ಒಂದು 400 ml ದ್ರಾವಣ ಬೇಕಾಗ್ತದೆ. ಆಮೇಲೆ ಫಿಪ್ರೋನಿಲ್ ಪ್ಲಸ್ ಅಸಿಟಮಿ ಫ್ರಿಡ್ ಅಂತ ಈ 3 ಕಾಂಬಿನೇಷನ್ ಪ್ರಾಡಕ್ಟ್ ಗಳು, ಇದು ಸಹ ಎಕರೆಗೆ ಒಂದು 400 ml ಬೇಕಾಗ್ತದೆ. ಇದರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಬಹಳಷ್ಟು ಅಂದ್ರೆ ಈಗ ಥ್ರಿಪ್ಸ್ ನುಸಿ ಮತ್ತೆ ಮೈಟ್ಸ್ ಮತ್ತೆ ಈ ಹಸಿರು ಜೀವ 3 ಕಂಡು ಬಂದಲ್ಲಿ ಯಾವ್ದಾದ್ರು ಕಾಂಬಿನೇಷನ್ ಪ್ರಾಡಕ್ಟ್ಸ್, ಈ ಪೈರಿಫ್ಲಾಕ್ಸಿಪನ್ ಪ್ಲಸ್ ಡೈಫೆಂಥಿರಾನ್ ಅಥವಾ ಡೈಫೆಂಥಿರಾನ್ ಪ್ಲಸ್ ಡೈಫೆಂಥಿರಿನ್ ಅಥವಾ ಫಿಪ್ರೋನಿಲ್ ಪ್ಲಸ್ ಅಸಿಟಮಿ ಫ್ರಿಡ್, ಇವು ಸ್ವಲ್ಪ ಯಶಸ್ವಿಯಾಗಿ ಈ ಹುಳುಗಳನ್ನ ಹತೋಟಿ ಮಾಡ್ತವೆ. ನಿಮಗೆ ಕೇವಲ ಒಂದೇ ಬರೇ ಈ ಜಿಗಿ ಹುಳು ಅಥವಾ ಥ್ರಿಪ್ಸ್ ನುಸಿ ಇದ್ರೆ ಯಾವ್ದಾದ್ರು ಡೈನೋಟೆಫಿರಾನ್ ಅಥವಾ ಡೈಫೆಂಥಿರಾನ್ ಉಪಯೋಗ ಮಾಡಬಹುದು. ಅದೇ ರೀತಿ ಈ ಮೈಟ್ ನುಸಿಗಳು ಹೇಳಿದೆ ನಾವು ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಅದು ಬಹಳಷ್ಟು ಕಂಡು ಬರ್ತದೆ. ಆಕ್ಚುಲಿ ಇದು ಮೆಣಸಿನ ಬೆಳೆ ಮೇಲೆ ಬರ್ತಿತ್ತು, ಅಲ್ಲಿ ಮೆಣಸಿನ ಬೆಳೆಯಲ್ಲಿ ಅದು ಕೆಳಗಡೆ ಮುದುರು ಕಂಡ್ರೆ ಇಲ್ಲಿ ಹತ್ತಿಯಲ್ಲಿ ಮೇಲ್ಗಡೆ ಮುದುರು ಆಗ್ತದೆ. ಹಿಂಗೆ ಎಲೆಗಳೆಲ್ಲ ಮೇಲ್ಗಡೆ ಒಂದು ಬಟ್ಟಲ್ ತರ ಕಾಣ್ತವೆ, ಒಂಥರ ಆಕಾಶ ನೋಡ್ತಿರ್ತವೆ, ಎಲೆಗಳೆಲ್ಲ ಬಿರುಸಾಗ್ತವೆ, ಆಮೇಲೆ ಲೇಟರ್ ಒಣಗ್ತವೆ. ಅದಕ್ಕೆ ಎಲ್ಲೆಲ್ಲಿ ಈ ರೀತಿಯ ಬಾಧೆ ಕಂಡು ಬರ್ತದೆ ಅಲ್ಲಿ ರೈತರು ಈ ನುಸಿ ನಾಶಕಗಳು ಅಂತ ಬರ್ತಾ ಕ್ಯಾರಿಸೈಡ್ಸ್ ಅಂತ ಕರಿತೀವಿ ನಾವು, ಈ ಸ್ಪೈರೋಮೆಸಿಫನ್ ಇದನ್ನ ಎಕರೆಗೆ ಒಂದು 240 ml ಉಪಯೋಗ ಮಾಡಬೇಕು. ಅಥವಾ ಈ ವೆಟೇಬಲ್ ಸಲ್ಫರ್ ಅಂತ ಸಿಗ್ತದೆ, ಅದು ಚೀಪ್ ಇದೆ, ಅದು ಒಂದು ಎಕರೆಗೆ 600 ಗ್ರಾಮ್ ಅಥವಾ ಲೀಟರ್ಗೆ ಒಂದು 3 ಗ್ರಾಮ್ನಷ್ಟು ಹಾಕ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಇದು ಈ ಮೈಟ್ ನ ಹತೋಟಿ ಯಶಸ್ವಿಯಾಗಿ ನಾವು ಮಾಡಬಹುದು. ಇದು ಎಲ್ಲೆಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗ್ತದೆ ಅಲ್ಲಲ್ಲಿ ಮೈಟ್ ನಿಂದ ಪ್ರಾಬ್ಲಮ್ಸ್, ಯೂಶಲಿ ಈ 60-90 ದಿವಸ ಒಳಗಡೆ ಈ ಮೈಟ್ ಸ್ವಲ್ಪ ಹಾವಳಿ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದೆಲ್ಲೆಲ್ಲಿ ಕಂಡು ಬಂದ್ರೆ ಈ ರೀತಿ ಅದನ್ನ ಹತೋಟಿ ಮಾಡ್ಬೇಕು. ಇದಲ್ದೆ ಇನ್ಮೇಲೆ ಇದು ಗುಲಾಬಿ ಕಾಯಿ ಕೊರಕ ಅಂತ, ಕಾಯಿ ಕೊರಕಗಳಲ್ಲಿ ಅತಿ ಹೆಚ್ಚಾಗಿ ನಮ್ಮಲ್ಲಿ ಕಂಡು ಬರೋದು ಅಂದ್ರೆ ಈಗ ಗುಲಾಬಿ ಕಾಯಿ ಕೊರಕ. ಈ ಹಸಿರು ಕಾಯಿ ಕೊರಕ ಇನ್ನು ಅದಕ್ಕೆ ಬಿಟಿಗೆ ಸತ್ತು ಹೋಗ್ತಾವ, ಅದಕ್ಕಿನ್ನು ರೆಸಿಸ್ಟೆನ್ಸ್ ಬೆಳೆಸ್ಕೊಂಡಿಲ್ಲ. ಆಮೇಲೆ ರೈತರು ಇನ್ನೂ ಸ್ವಲ್ಪ ನೀವೇನಂದ್ರ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತಾ ಇದ್ರಿ. ಏನಾಗಿದೆ ಅಂದ್ರೆ ನೀವು ಮೊದಲು ಈ ಬಿಟಿ ಜೊತೆಗೆ ನಾನ್ ಬಿಟಿ ಬೀಜ ಕೊಡ್ತಿದ್ರು ಹೊಲ ಸುತ್ತ ಹಾಕ್ರಿ ಅಂತ, ಅದ್ ಯಾರು ಹಾಕ್ಲಿಲ್ಲ, ಹಂಗೆ ಬಿಸಾಕಿದ್ವಿ. ಅದಕ್ಕೆ ಈಗ ಕಂಪ್ನಿಯವ್ರು ಏನ್ ಮಾಡ್ಯಾರ ಅಂದ್ರೆ ಅದ್ರಲ್ಲಿ ನಾನ್ ಬಿಟಿ ಮಿಕ್ಸ್ ಮಾಡಿ ಕೊಡ್ತಾ ಇದಾರೆ, ಅದಕ್ಕೆ ರಿಬ್ ಅಂತ ಕರಿತೀವಿ ನಾವು, ರೆಫ್ರಿಜರೇಟ್ ಬ್ಯಾಗ್ ಅಂತೇಳಿ. ಅದಕ್ಕೆ ಒಂದ್ 5-6% ನಾನ್ ಬಿಟಿ ಇರ್ತದೆ, ಅದ್ ಅಲ್ಲಲ್ಲಿ ಅದ ಇದ್ರು ಸಹ ಅದಕ್ಕೆ ಹಸಿರು ಕಾಯಿ ಕೊರಕ ಬರ್ತದೆ, ಅಂದ್ರೆ ಇದು ಹೆಲಿಕೋರ್ಪ ಏನ್ ಕರಿತೀವಿ ನಾವು, ಕಡ್ಲಿ ಮತ್ತೆ ತೊಗರಿಲಿ ಬರ್ತದಲ್ಲ ಆ ಕೀಡೆ ಬರ್ತದ, ಬಂದ್ರು ಸಹ ಅದಕ್ಕೆ ರೈತರೇನು ಹೆದರ್ಕೋಬೇಕು, ಮತ್ತೆ ಅದಕ್ಕೆ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ, ಅದು ಬೇಕಂತಾನೆ ಹಾಕಿದ್ದದ, ಅದಕ್ಕೆ ಅದನ್ನ ಅಷ್ಟೇ ಬಿಟ್ಟು ಬಿಡ್ಬೇಕು, ಏನು ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಪಿಂಕ್ ಬಾಲ್ ಅವ್ರಿಗೆ ನೀವು ಸ್ಪ್ರೇ ತೆಗೆದುಕೊಳ್ಳುವಾಗ ಅದು ಸಹ ಹತೋಟಿ ಆಗ್ತದೆ. ಅದಕ್ಕೆ ಯಾಕೆ ಮಾಡಿದಾರೆ, ಅದರಲ್ಲಿ ನಾನ್ ಬಿಟಿ ಮತ್ತು ಬಿಟಿಯಲ್ಲಿ ಗುಲಾಬಿ ಕಾಯ್ಕೋರ್ಕ ಉಳಿತಂದ್ರೆ ಅವೆರಡೂ ಸಂಯೋಗ ಹೊಂದದಂದ್ರೆ ರೆಸಿಸ್ಟೆನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ಅದ್ ಮಾಡಿದ ಉದ್ದೇಶ. ಅದಕ್ಕೆ ರೈತರು ಅದಕ್ಕೆ ತಲೆ ಕೆಡಿಸಬೇಕಾಗಿಲ್ಲ. ಆಮೇಲೆ ಈ ಗುಲಾಬಿ ಕಾಯಿ ಕೊರಕ ಯೂಸಲಿ ನಮ್ ಭಾಗದಲ್ಲಿ 70 ದಿವಸದಿಂದ 100 ದಿವಸವರೆಗೆ ಅದ್ರದ್ದು ಹಾವಳಿ ಬಹಳಷ್ಟು ಕಂಡು ಬರ್ತದೆ. ಅದಕ್ಕೆ ರೈತರು ಏನಂದ್ರೆ ಮೋಹಕ ಬಲೆಗಳನ್ನು ಅಳವಡಿಸಿಕೊಳ್ಬೇಕು. ಎಕರೆಗೆ ಒಂದ್ 2 ಮೋಹಕ ಬಲೆಗಳು ಇಲ್ಲಿ ಅಂಗಡಿಗಳಲ್ಲಿ ಸಿಗ್ತವೆ. ಇಲ್ಲಿ 7 ಮೈಲ್ ಹತ್ರ ಒಂದ್ ಅಂಗಡಿ ಇದೆ ರಾಯಚೂರ್ ಹತ್ರ, ಅಲ್ಲಿ ಸಿಗ್ತದೆ. ಆಮೇಲೆ ಮಾರ್ಕೆಟ್ ಅಲ್ಲಿ ಒಂದ್ 2-3 ಅಂಗಡಿಗಳಲ್ಲಿ ಸಿಗ್ತವೆ. ಅಂದ್ರೆ ರೈತರು ಒಂದು ಎಕರೆಗೆ 2 ಹಾಕೋಬೇಕು. ಅದ್ ಯಾಕೆ ಹಾಕೋಬೇಕು ಅಂದ್ರೆ ಈ ಗುಲಾಬಿ ಕಾಯಿ ಕೊರಕ ನಿಮ್ ಹೊಲದಲ್ಲಿ ಬಂದಿದ್ ಗೊತ್ತೇ ಆಗೋದಿಲ್ಲ, ಯಾಕಂದ್ರೆ ತತ್ತಿ ಇಟ್ಟ ತಕ್ಷಣ ಮರಿ ಏನು ಬರ್ತದೆ ಅದು ಬೋಲ್ ಗಳನ್ನ ಅಂದ್ರೆ ಕಾಯಿಗಳನ್ನ ಕೊರ್ಕೊಂಡ್ಬಿಟ್ಟು ಒಳಗಡೆ ಹೋಗ್ಬಿಡ್ತದೆ. ಹಿಂಗಾಗಿ ಕಣ್ಣಿಗೆ ಕಾಣೋದಿಲ್ಲ, ಒಮ್ಮೆ ಕುಡ್ ಹೊಡೆದಾಗ ಅಷ್ಟೇ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಈ ಹಾಕೊಂಡ್ರೆ ಏನಾಗ್ತಾವ ಅಂದ್ರೆ ಅದಕ್ಕೆ ಈ ಗಂಡು ಪತಂಗಗಳು ಬಂದ್ ಬೀಳ್ತಾವೆ. ಯಾವಾಗ ಗಂಡು ಪತಂಗಗಳು ಜಾಸ್ತಿ ಬಂದ್ ಬೀಳ್ತಾವ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ 2-3 ದಿವಸ ಒಂದ್ 5-6 ಪತಂಗ ಬಿದ್ದು ಅಂದ್ರೆ ಅವಾಗ ನಿಮ್ ಹೊಲದಲ್ಲಿ ಬಾಧೆ ಜಾಸ್ತಿ ಇದೆ. ಅದಕ್ಕೆ ಅವ್ ಸ್ಪ್ರೇ ಮಾಡ್ಬೇಕಂತ ಅದು ಒಂಥರ ಅದು ಮಾನಿಟರಿಂಗ್ ಮಾಡಕ್ಕೆ ಅದು ಬೇಕಾಗ್ತದೆ. ಅದಕ್ಕೆಲ್ಲ ರೈತರನ್ನ ಅಳವಡಿಸ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಇದರಲ್ಲಿ ಯಾವಾಗ ನಾನು ಹೇಳಿದ್ನಲ್ಲ, ಅಥವಾ ಈ 5-6 ಪತಂಗಗಳು ಬಂದ್ ಬಿದ್ದು ಅಂತ ಅವಾಗ, ಅಥವಾ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ರೈತರು ನಿಮ್ಗೆ ಅವು ಹಾಕೊಳಕ್ ಆಗ್ಲಿಲ್ಲ ಅಂದ್ರೆ ಈ ಕಾಯಿಗಳನ್ನ ಸ್ವಲ್ಪ ಒಡದ್ ನೋಡ್ಬೇಕು. ಅಲ್ಲಲ್ಲಿ ಒಂದ್ 8 ಕಾಯಿ ತಗೊಂಡು ಒಂದ್ ಎಕರೆದಾಗ ಅವ್ನ ಒಡದ್ ನೋಡ್ಬೇಕು. ಅದ್ರಾಗ ನೀವ್ 10 ಜಾಸ್ತಿ ಕಾಯಿಯಲ್ಲಿ ಪಿಂಕ್ ಬಾಲ್ ಅನ್ನು ಕಂಡು ಬಂತಂದ್ರೆ, ಅಥವಾ ಗುಲಾಬಿ ಕಾಯಿ ಕೊರಕ ಹುಳ ಕಂಡು ಬಂತಂದ್ರೆ ಅವಾಗ ನೀವು ಇದ್ ಸಿಂಪರಣೆಯನ್ನ ಕೈಗೊಳ್ಬೇಕು. ಇದಕ್ಕೆ ಮುಖ್ಯವಾಗಿ ಕೆಲವೊಂದು ಕೀಟನಾಶಕಗಳನ್ನ ನಾನು ಹೇಳ್ತೇನೆ, ಅದ್ರಲ್ಲಿ ಯಾವ್ದಾದ್ರು ನೀವು ಬಳಸಬಹುದು. ಮೊದಲನೇದಾಗಿ ನೀವು ಈಗ 60-70 ದಿವಸಕ್ಕೆ ಈ ಪ್ರೊಫೆನಫಾಸ್ ಅಂದ್ರೆ ಎಕರೆಗೆ ಲೀಟರ್ಗೆ 2 ml ಅಥವಾ ಎಕರೆಗೆ 400 ml ಅಷ್ಟು ಆ ದ್ರಾವಣವನ್ನು ಬಳಸಿ ಸ್ಪ್ರೇ ಮಾಡಿದ್ರೆ ಅದು ತತ್ತಿನಾಶಕವಾಗಿನೂ ಕೆಲಸ ಮಾಡುತ್ತದೆ ಮತ್ತು ಈ ಹುಳುಗಳ ಕೀಡಿಗಳನ್ನು ಅದು ಕೊಲ್ತದೆ. ಅದೇ ತರ ಈ ಕೆಲವೊಂದು ಕಾಂಬಿನೇಷನ್ ಅದಾವ ಅಂದ್ರೆ ಈಗ 70-90 ದಿವಸನ ಈ ರಸಾಯನ ಕೀಟಗಳು ಬರ್ತವೆ, ಕೆಲವೊಂದ್ಸರಿ ಇದು ಗುಲಾಬಿ ಕಾಯಿ ಕೊರಕನ ಬರುತ್ತೆ. ಆ ರೀತಿ ಇದ್ದಾಗ ಕೆಲವೊಂದು ಕಾಂಬಿನೇಷನ್ ಪ್ರಾಡಕ್ಟ್ ಅದು ಅಂದ್ರೆ ಒಂದು ಈ ರಸಾಯನ ಕೀಟಕ್ಕೆ ಇನ್ನೊಂದು ಗುಲಾಬಿ ಕಾಯಿ ಕೊರಕ, ಈ ಡೈಫೆಂಥ್ರಾನ್ ಪ್ಲಸ್ ಬೈಫೆಂಥ್ರಿನ್ ಅಂತ ನಾನು ಆಗಲೇ ಹೇಳಿದೆ, ಟೆಕಾಫ್ ಅಂತ, ಅದು ಎಕರೆಗೆ ಒಂದು 250 ml ಅಷ್ಟು ಬಳಸಬಹುದು. ಅಥವಾ ಕ್ಲೋರೋಪೈರಿಪಾಸ್ ಪ್ಲಸ್ ಹೈಪರ್ಮೆಥ್ರಿನ್ ಕಾಂಬಿನೇಷನ್ ಇದೆ, ಅದು ಎಕರೆಗೆ ಒಂದು 400 ml ಅಷ್ಟು ಬೇಕಾಗ್ತದೆ. ಅದೇ ತರ ಪೈರಿ ಪ್ರೊಕ್ಸಿಬನ್ ಪ್ಲಸ್ ಪೆನ್ ಪ್ರೊಪ್ಯಾಥ್ರಿನ್ ಅಂತವೆ, ಇದನ್ನು ಸಹ ಎಕರೆಗೆ 250 ml ಉಪಯೋಗಿಸಬಹುದು. ಬಟ್ ಕೇವಲ ಬರೇ ಗುಲಾಬಿ ಕಾಯಿ ಕೊರಕ ಇತ್ತು, ಬರ ರಸ ಏರು ಕೀಟ ಇರ್ಲಿಲ್ಲ ಅಂದ್ರೆ ಅವಾಗ ನೀವು ಕೇವಲ ಈ ಪೆನ್ ಪ್ರೊಪ್ಯಾಥ್ರಿನ್ ಅಥವಾ ಡೈನಿಟಾಲ್ ಅಂತ ಕರೀತಾರೆ, ಅಥವಾ ಬೈಫೆಂಥ್ರಿನ್ ಅಂತಿದೆ, ಅಥವಾ ಸೈಪರ್ಮೆಥ್ರಿನ್ ಅಂತಿದೆ, ಇವೆಲ್ಲ ಸೈಪರ್ಮೆಥ್ರಿನ್, ಬೈಫೆಂಥ್ರಿನ್ ಮತ್ತೆ ಪೆನ್ ಪ್ರೊಪ್ಯಾಥ್ರಿನ್ 10 EC ಅಂತ ಲಿಕ್ವಿಡ್ ಬರ್ತದೆ. ಅದನ್ನ ನೀವು ಎಕರೆಗೆ ಒಂದು 550-300 ml ನಷ್ಟು ಹಾಕ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಈ ಗುಲಾಬಿ ಕಾಯಿ ಕೊರಕವನ್ನ ಕಡಿಮೆ ಮಾಡಬಹುದು. ಇವು ನಾನು ಹೇಳಿದೆ ಅಂದ್ರೆ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದ ಕೀಟನಾಶಕಗಳು, ಇವನ್ನು ಬಹಳಷ್ಟು ಬಳಸಬಾರ್ದು. ಒಂದು 90-100 ಅಥವಾ 1-2 ಮಾತ್ರ ಬಳಸ್ಬೇಕು. ಬಹಳಷ್ಟು ಬಳಸಿದ್ರೆ ಮತ್ತೆ ಈ ಬಿಳಿ ನೊಣದ ಬಾಧೆ ಹೆಚ್ಚಾಗಿ ಕಂಡು ಬರ್ತದೆ. ಅದಕ್ಕೆ ರೈತರು ಇವನ್ನ 2 ಅಷ್ಟೇ ಉಪಯೋಗಿಸ್ಬೇಕು. ಇದಲ್ಲದೆ ಇನ್ನು ಕೆಲವೊಂದು ಬೇರೆ ಕೀಟನಾಶಕಗಳ ಕಾಂಬಿನೇಷನ್, ಈ ಕ್ಲೋರೆಂಟ್ರಿಗಳು ಅಂತ ನಾವು ಇದನ್ನ ಕರಿತೀವಿ, ಕೊರಾಜಿನ್ ಅಂತ ಬರ್ತಿತ್ತಲ್ಲ, ಅದು ಈ ಲ್ಯಾಂಬಡಾ ಸಹಿತಿನ ಜೊತೆಗೆ ಮಿಕ್ಸ್ ಆಗಿ ಬರ್ತಾ ಇದೆ ಕೆಲವೊಂದು ಕಂಪ್ನಿ. ಅದು ಸಹ ಎಕರೆಗೆ ಒಂದು 200 ml ಉಪಯೋಗಿಸ್ಬಿಟ್ಟು ನೀವು ಅದನ್ನ ಸ್ಪ್ರೇ ಮಾಡಬಹುದು. ಇದರಲ್ಲಿ ಯಾವ್ದಾದ್ರು ಒಂದು ಕೀಟನಾಶಕಗಳನ್ನ ನೀವು, ಒಂದು ನಾನು ಹೇಳಿದೆ ಈಗ ಈ ಮೋಹಕ ಬಲೆಗಳನ್ನ ಉಪಯೋಗಿಸಿಕೊಂಡು ಅದರಲ್ಲಿ ಯಾವಾಗ ಜಾಸ್ತಿ ಈ ಗಂಡ ಪದಗಳು ಬಂದ್ ಬೀಳ್ತಾವ ಆವಾಗ ಅದನ್ನ ಸ್ಪ್ರೇ ಮಾಡ್ಬೇಕು. ಒಂದು ಇಲ್ಲ ಅಂದ್ರೆ ಎಕರೆಗೆ ಒಂದ್ 8 ಕಾಯಿಗಳನ್ನ ಕಿತ್ಕೊಂಡ್ ಬರ್ಬೇಕು, ಅದರಲ್ಲಿ 2-3 ನೀವು ಹುಳ ಕಂಡು ಬಂತು ಅಂದ್ರೆ ಅವಾಗ ಅದನ್ನ ಸ್ಪ್ರೇ ಮಾಡ್ಬೇಕು. ಇದನ್ನು ಆರ್ಥಿಕ ನಷ್ಟ ರೇಖೆ ಅಂತ ಕರಿತೀವಿ. ಇವೆರಡು ನಿಮ್ಗೆ ಇದನ್ನು ಇದು ನೋಟಿಸ್ ಇದ್ದಂಗ ನಮ್ಮಲ್ಲಿ ಇದು ಪಿಂಕ್ ಪಾಲಮ್ ಬಂದದೆ ಅಂತ ಹೇಳೋಕೆ, ಈ ರೀತಿ ಬಂದಾಗ ನೀವು ಸ್ಪ್ರೇ ಮಾಡ್ಬೇಕು. ಅದಕ್ಕೆ ಎಲ್ಲ ರೈತ ಬಾಂಧವರು ಏನ್ ಮಾಡ್ಕೊಂಡ್ರೆ ಮೋಹಕ ಬಲೆಗಳನ್ನ ಅಳವಡಿಸಿಕೊಳ್ಳೋದು ಒಳ್ಳೆಯದು. ಆಮೇಲೆ ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಈ ಕುಟುಂಬ ಯೋಜನೆ ಅಂತ ಕರಿತೀವಿ ನಾವು, ಅಲ್ಲಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಕುರುಡಿ ಕ್ರಾಸ್ ಅಲ್ಲಿ ಮತ್ತೆ ಮಟ್ಟಮಾರಿಯಲ್ಲಿ ಲಾಸ್ಟ್ ಒಂದು 2-3 ವರ್ಷದಲ್ಲಿ. ಅದಕ್ಕೆ ನಾವು ಮೀಟಿಂಗ್ ರಿಸೆಪ್ಷನ್ ಅಂತ ಕರಿತೀವಿ. ಅಂದ್ರೆ ಈ ಕೆಲವೊಂದು ಅಂಟು ದ್ರಾವಣ ಸ್ಪ್ಲಾಟ್ ಅಂತ ಹೇಳಿ ಒಂದು ಅಂಟು ದ್ರಾವಣ ಇದೆ, ಅಥವಾ ಇಲ್ಲಾಂದ್ರೆ ಇನ್ನೊಂದು PB ರೋಪಲ್ ಅಂತ ಕರಿತೀವಿ. ಅದು ಈ ರೋಪ್ ತಂತಿಗತ್ಲೆ ಬರ್ತದೆ, ಇದನ್ನ 45-50 ದಿವಸಕ್ಕೆ ಹಚ್ಚಿ ಬಿಡ್ಬೇಕು. ಅಂದ್ರೆ ಇದು ಸ್ಪ್ಲಾಟ್ ಅಂತ ನಾವೇನ್ ಕರಿತೀವಿ, ಟ್ಯೂಬ್ ತರ ಬರ್ತದೆ, ಪೇಸ್ಟ್ ತರ ಬರ್ತದೆ. ಇದನ್ನ ಎಕರೆಗೆ ಒಂದು 125 ಗ್ರಾಮ್ ಅಲ್ಲಲ್ಲಿ ಹಚ್ಕೊಂತ ಹೋಗ್ಬೇಕು. ಅಂದ್ರೆ ಒಂದ್ ಎಕರೆಗೆ ಸ್ಪ್ರೆಡ್ ಆಗುತ್ತಾನ ಅಂದ್ರೆ ನೀವು ಒಂದ್ 3 ಹಚ್ಬೇಕಾಗ್ತದೆ ತಿಂಗಳಿಗೊಮ್ಮೆ. ಅದು ಆಲ್ರೆಡಿ ಈ ವರ್ಷ ಮಾರ್ಕೆಟ್ ಗೆ ಬಂದದೆ, ಬಟ್ ಅದೇನಂದ್ರೆ ನೀವು ಬಿಗಿನಿಂಗ್ ಅಲ್ಲಿ ಹಚ್ಕೋಬೇಕು. 45-50 ದಿವಸಕ್ಕೆ ಫಸ್ಟ್ ಗೆ ಯಾವಾಗ ನಿಮ್ ಹೊಲದಾಗ ಹೂವು ಮತ್ತು ಸ್ಕ್ವೇರ್ ಸ್ಟಾರ್ಟ್ ಆಗ್ತಾವ ಆ ಟೈಮಿಗೆ ಹಚ್ಚಿ ಬಿಡ್ಬೇಕು. ಅಂದ್ರೆ ಅದಾಚಿ ಬಿಟ್ರೆ ನಿಮ್ಗೆ ಏನು ಗುಲಾಬಿ ಕಾಯಿ ಕೊರಕಕ್ಕೆ ಸ್ಪ್ರೇ ಮಾಡೋ ಅವಶ್ಯಕತೆ ಬರೋದಿಲ್ಲ. ಮುಂದಿನ ವರ್ಷ ಮೋಸ್ಟ್ಲಿ ಅದು ಇದನ್ನು ಬರುತ್ತದೆ, ಪಿವಿ ರೋಪಲ್ ಅಂತ ತಂತಿ ಕಟ್ಟಿ, ಆ ತಂತಿ ಆದ್ರ ಒಂದೇ ಸರಿ 45 ದಿವಸಕ್ಕೆ ಒಂದ್ಸರಿ ಕಟ್ ಬಿಟ್ರೆ ಸಾಕು. ಬಟ್ ಇವೆರಡು ಹೆಂಗಿದೆ ಅಂದ್ರೆ ಕನಿಷ್ಠ 40-50 ಎಕರೆ ಎಟೆಸ್ಟ್ ಸ್ಟ್ರೆಚ್ ಹಚ್ಕೊಂಡ್ರೆ ಅದು ಬಹಳ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ರೈತ ಬಾಂಧವರು ಏನ್ ಮಾಡ್ಕೊಂಡ್ರೆ ದೊಡ್ಡ ಹೊಲ್ ಇದ್ದವರು ಒಬ್ರೆ ಹಚ್ಕೋಬಹುದು, ಇಲ್ಲ ಸಣ್ಣ ಸಣ್ಣ ರೈತರು ಇದ್ರೆ ಎಡಕಪಕ್ಕ ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದ್ 40-50 ಎಕರೆ ಇದನ್ನ ಸೇರ್ಕೊಂಡ್ಬಿಟ್ಟು ಹಚ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು. ಈ ಗುಲಾಬಿ ಕಾಯಿ ಕೊರಕಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಂಗ ಸ್ಪ್ರೇ ಮಾಡೋ ಅವಶ್ಯಕತೆನೂ ಬರೋದಿಲ್ಲ. ಈ ರೀತಿ ನೀವು ಈ ಗುಲಾಬಿ ಕಾಯಿ ಕೊರಕವನ್ನ ಹತೋಟಿ ಮಾಡಬಹುದು. ಇದಲ್ದೆ ಇನ್ನು ಕೆಲವೊಂದು ರಬ್ಬರ್ ಹುಳ ಅಂತ ಬರ್ತದೆ ಇನ್ಮೇಲೆ ಸ್ವಲ್ಪ 10 ದಿವಸಕ್ಕೆ ಅದು ಬರ್ತದೆ, ನೀವೆಲ್ಲರೂ ನೋಡಿರ್ತೀರಿ ಇದರಲ್ಲಿ ಬರ್ತದೆ, ಈ ಕಡ್ಲೆಯಲ್ಲಿ ಅದು ಬರ್ತದೆ ರಬ್ಬರ್ ಹುಳ ಅಂತ ಕರಿತೀರಿ. ಆ ರೀತಿ ಏನಾದರೂ ಬಂದ್ರೆ ಅದಕ್ಕೆ ಕೆಲವೊಂದು ಕೀಟನಾಶಕಗಳಾದ ಈ ಕ್ಲೋರೋಪೈರಿಬಾಸ್ ಪ್ಲಸ್ ಹೈಪರ್ಮೆಥ್ರಿನ್ ಅಂತ ಬರ್ತದೆ, ಅಥವಾ ಪೈರಿಪ್ರಾಜಿಪನ್ ಪ್ಲಸ್ ಈ ಪೆನ್ ಪ್ರೊಪಾಥ್ರಿನ್ ಅಂತ ಕಾಂಬಿ ಪ್ರೊಡಕ್ಟ್ಸ್ ಅದಾವೆ. ಇವನ್ನ ಎಕರೆಕ್ ಒಂದ್ 250-300 ml ಉಪಯೋಗ ಬಿಟ್ಟು ಅದನ್ನ ಹತೋಟಿ ಮಾಡಬಹುದು. ಬಹಳಷ್ಟು ಏನು ಬರೋದಿಲ್ಲ, ಅಲ್ಲಲ್ಲಿ ಸ್ವಲ್ಪ ಕಂಡು ಬರ್ತದೆ ರಬ್ಬರ್ ಹುಳು, ಬಂದ್ರೆ ಇದನ್ನು ಸಹ ನೀವು ಹತೋಟಿ ಮಾಡಬಹುದು. ಈ ರೀತಿಯಾಗಿ ನಾವು ರಸಾಯನ ಕೀಟಗಳು ಮತ್ತು ಈ ಗುಲಾಬಿ ಕಾಯಿ ಕೊರಕವನ್ನು ನಾವು ಯಶಸ್ವಿಯಾಗಿ ಹತೋಟಿ ಮಾಡೋದು ಅಂತ ಹೇಳ್ತೀನಿ. ನಿಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ಈ ನಂದ ಮೊಬೈಲ್ಗೆ ನೀವು ಕರೆ ಮಾಡಿ ಕೇಳಬಹುದು. ನಂದ ಮೊಬೈಲ್ ಸಂಖ್ಯೆ 9448416132 9448416132. ಧನ್ಯವಾದಗಳು. ರೈತ ಬಾಂಧವರು ಕೇಳಿದಿರಲ್ಲ ಮಾಹಿತಿಯನ್ನ ಡಾಕ್ಟರ್ ಎಸ್ ಜಿ ಅಂಜನಾಳ್ ಅವರು. ಈ ಸದ್ಯದ ಪರಿಸ್ಥಿತಿಯಲ್ಲಿ ಬಿಟಿ ಹತ್ತಿಯಲ್ಲಿ ಏನು ಸಮಸ್ಯೆ ಇದೆ, ಕೀಟಗಳದ್ದು ಏನೇನು ಸಿಂಪರಣೆ ಮಾಡಬೇಕು ಅಂತಕ್ಕಂತ ವಿಚಾರವನ್ನ ಹೇಳಿದರೆ, ಜೊತೆಗೆ ಗುಲಾಬಿ ಕಾಯಿ ಕೊರಕ ಮುಂದಿನ ದಿನಗಳಲ್ಲಿ ಬರುವ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈಗ ಒಂದು ಹವಾಮಾನ ಬದಲಾವಣೆ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರು ಪ್ರತಿನಿತ್ಯ ಕ್ಷೇತ್ರ ವೀಕ್ಷಣೆಯನ್ನ ಮಾಡಬೇಕು. ಅವ್ರು ಹೇಳಿದಾಗೆ ಈ ಪತಂಗಳ ವೀಕ್ಷಣೆಯನ್ನ ಮಾಡಿ ಸಿಂಪರಣೆ ಕಾರ್ಯಕ್ರಮಗಳನ್ನ ತೆಗೆದುಕೊಂಡ್ರೆ ಖಂಡಿತ ನಾವು ಗುಲಾಬಿ ಕಾಯಿ ಕೊರಕನ್ನ ಹತೋಟಿಯಲ್ಲಿ ಇಡಬಹುದು. ಹೆಚ್ಚಿನ ಮಾಹಿತಿಗಾಗಿ ವಿಜ್ಞಾನಿಗಳು ತಮ್ಮ ಫೋನ್ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ರೈತರು ಫೋನ್ ಸಂಖ್ಯೆಯನ್ನ ಸಂಪರ್ಕ ಮಾಡಿ ವಿಶೇಷವಾದಂತಹ ಮಾಹಿತಿಯನ್ನ ಪಡೆದು ಬಿಟಿ ಹತ್ತಿಯನ್ನ ಸಂಪೂರ್ಣ ಕೀಟದಿಂದ ಮುಕ್ತವಾಗಿ ಇಡ್ಲಿಕ್ಕೆ ರೈತರು ಪ್ರಯತ್ನವನ್ನ ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಮಾಹಿತಿ ನೀಡಿದಂತ ವಿಜ್ಞಾನಿಗಳಿಗೆ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಇದುವರೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಟಿ ಹತ್ತಿಯಲ್ಲಿ ಕೀಟ ಸಮಸ್ಯೆ ಮತ್ತು ನಿಯಂತ್ರಣ ಕ್ರಮಗಳು, ಈ ವಿಷಯ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದ ಡಾ ಎಸ್ ಜಿ ಹಂಚಿನಾಳ್ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ಈಗ ಕೇಳಿ ಮನ್ವಿ ತಾಲೂಕಿನ ಚಿಕ್ಕಲ್ಪರ್ವಿ ಗ್ರಾಮದ ರೈತರಾದ ವೀರಪ್ಪ ಗೌಡ ಅವರ ಪಪಾಯ ಬೇಸಾಯದ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕ್ಕಲ್ಪರ್ವಿ ಗ್ರಾಮದ ಪ್ರಗತಿಪರ ರೈತರಾದಂತಹ ವೀರಪ್ಪ ಗೌಡರು ಪಪಾಯ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನು ಹಂಚ್ಕೋತಿದ್ದಾರೆ. ಪಪ್ಪಾಯ ಭಾಳಷ್ಟು ಜನ ಪಪ್ಪಾಯ ಮಾಡ್ತಾ ಇದ್ದಾರೆ, ಕೆಲವೊಂದು ಜನ ಒಳ್ಳೆ ಸಕ್ಸಸ್ಫುಲ್ ಆಗ್ತಾರೆ, ಕೆಲವೊಂದು ಜನ ಪಪ್ಪಾಯದಲ್ಲಿ ಫೇಲು ಆಗಿದ್ದಾರೆ. ಇವ್ರದ್ದು ಅನುಭವ ಏನು, ಏನು ಯಾವ ರೀತಿ ಬಂತು ಇಳುವರಿ ಹೇಗೆ, ಏನೇನು ರೈತರು ತಪ್ಪು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ವೀರಪ್ಪ ಗೌಡರು ಹಂಚ್ಕೋತಾರೆ. ವೀರಪ್ಪ ಗೌಡ್ರೆ, ಪಪ್ಪಾಯ ಬೆಳೆ ಹಚ್ಚಬೇಕಂತೇಳಿ ನಿಮಗೆ ಯಾಕೆ ವಿಚಾರ ಬಂತು, ಪಪ್ಪಾಯಕ್ಕೆ ಯಾಕೆ ಬಂದಿರ್ತಾವೆ, ಎಷ್ಟು ಎಕರೆ ಮಾಡಿರಿ ಪಪ್ಪಾಯ? ಪಪ್ಪಾಯಿ ನಾವು 5 ಎಕರೆ ಮಾಡಿದ್ದೇವೆ. ಪಪ್ಪಾಯಿ ಯಾಕಂದರೆ ಪಪ್ಪಾಯಿ ಭಾಳ ಅರ್ಲಿ ಕ್ರಾಪ್ ಇದೆ, 9 ತಿಂಗಳಾಗ ಕಟಾವು ಶುರುವಾಗ್ತದೆ. ರೈತರಿಗೆ ಒಂದಿಷ್ಟು ದುಡ್ಡು ಬಂದರೆ ಕೈ ಆಡ್ತದೆ ಬೇರೆ ಬೆಳೆಗಳು ಬೆಳೆಸೋಕ್ಕೆ ಅಂತೇಳಿ ನಾವು ಪಪ್ಪಾಯಿ ಹಾಕಿದ್ದೀವಿ. ಬಟ್ ಏರದಿನ ವಾಕ ಕಾಲಕ್ಕೆ ನಮ್ಮ ಬಿಸಿ ಕಪ್ಪು ನೆಲ ಆಗಿರೋದ್ರಿಂದ ನಾವು ಸ್ವಲ್ಪ ಜೂನ್ ತಿಂಗಳು ಹಾಕೋದಾಗಲಿಲ್ಲ, ಯಾಕಂದರೆ ಮಳೆ ಬಂದು ಕೆಟ್ಟೋತವೆ, ಸಸಿ ಕೆಂಪಗಾಗಿ ಹಾಳಾಗ್ತವೆ ಅಂತೇಳಿ ನಾವು ಸೆಪ್ಟೆಂಬರ್ನಾಗ ಹಾಕಿದ್ದೀವಿ. ಸೆಪ್ಟೆಂಬರ್ ಹಾಕಿದ ಕಾರಣ ನಮಗೆ ಭಾಳ ಮಂದಿ ಬಂದು ಹೇಳಿದ್ರು ಸೆಪ್ಟೆಂಬರ್ನಾಗ ಹಾಕಿದ್ರಿ ಈಲ್ಡ್ ಕಮ್ಮಿ ಬರ್ತಾವೆ, ಮುಂದೆ ಕಾಪು ಬಿಟ್ಟು ತಡೆದಲ್ಲ ಅಂತ ಹೇಳಿದ್ರು. ಅದೇ ರೀತಿ ನಮಗೆ ಸದ್ಯಕ್ಕೆ ಅನುಭವ ಆಗಿದೆ. ಈಗ ಸುಮಾರು 40-48 ಮಾರಿದ್ದೇವೆ. ಆದ ರೇಟ್ ಮುಂಚಿತವಾಗಿ ಜೂನ್ಗೆ ಹಾಕಿದವರಿಗೆ 19 ರೂಪಾಯಿ ಕೆ ಜಿ ಲೆಕ್ಕ ರೇಟ್ ಸಿಕ್ಕು, ನಮಗೆ 10 ರೂಪಾಯಿ ಹೋಗತ್ತವ. ಬಟ್ ಏನೋ ಈಗ ನಮ್ಮ ಸಾಯಿಲ್ಗೆ ನಾವು ಲೆಕ್ಕಾಚಾರ ಮಾಡ್ಕೊಂಡು ಸೆಪ್ಟೆಂಬರ್ ಹಾಕಿದ್ರೆ ನಮಗೆ ಸ್ವಲ್ಪ ಅಂತ ದೊಡ್ಡ ಲಾಭ ಏನಾಗಿಲ್ಲ, ನುಕ್ಸಾನ ಆಗಲ್ಲ. ಈ ರೀತಿ ಮಾಡ್ಕೊಂತ ಹೊಂಟೀವಿ. ಆದರೆ ನಮ್ಮ ನೆಲಕ್ಕೆ ನೋಡಿದ್ರೆ ನಮ್ಮ ಪಪ್ಪ ಏನೋ ನನಗೇನೋ ಶೂಟಬಲ್ ಅಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಅದು ರೆಡ್ ಸಾಯಿಲ್ ಆಗಿದ್ರೆ ಜೂನ್ನಾಗ ಹಾಕಿದ್ರೆ ಅದು ತುಂಬ ರೆಡ್ ಸಾಯಿಲ್ ಮಳೆಗೆ ತಡೀತದೆ ನೀರಿಗೆ, ನಮ್ಮದು ಬಿ ಸಿ ಸಾಯಿಲ್ ಕಪ್ಪನೆಲ್ಲ ತಡೆದಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ನಾವು ಇದನ್ನು ಅವಾಯ್ಡ್ ಮಾಡಿ ಬ್ಯಾರಿ ಏನಾದರೂ ಈ ಪಪ್ಪಾಯಿನ 3-4 ತಿಂಗಳಿಗೆಲ್ಲ ಬೆಳೆ ಬಂದು ಹೋದ್ಮೇಲೆ ಬ್ಯಾರಿ ಏನು ಹಾಕ್ಬೇಕಂತ ಯೋಚನೆ ಮಾಡಿ ಇನ್ನು ಯಾರನ್ನ ತಜ್ಞರನ್ನ ರೈತರನ್ನ ಕೇಳಿ ಹಾಕ್ಬೇಕಂತ ಅನ್ಕೊಂಡಿದ್ದೇವೆ. ಇದಕ್ಕೂ ಪಪ್ಪಾಯಕ್ಕೂ ಭಾಳಷ್ಟು ಎಣ್ಣೆ ಗಿನ್ನೆ ಹೊಡಿಬೇಕಂತೀರಾ, ಏನು ತಮ್ಮದು ಏನು ಅನಿಸ್ತದೆ ಇದಕ್ಕೆಲ್ಲ, ಗೊಬ್ಬರ ಎಣ್ಣೆ ಭಾಳಷ್ಟು ಕೊಡ್ಬೇಕಂತೀರಾ ರೈತರಿಗೆ? ಹೇಗೆ ಪಪ್ಪಾಯಿ ಬೆಳೆಗೆ ಔಷಧನೂ ಸಾಕಷ್ಟು ಹೊಡಿಬೇಕು, ಗೊಬ್ಬರನೂ ಸಾಕಷ್ಟು ಹಾಕ್ಬೇಕು. ಇದಕ್ಕೆ ಪಪ್ಪಾಯಿ ಬೆಳೆಗೆ ಏನಪ್ಪ ಅಂದ್ರೆ ಭಾಳ ಭಾಳ ಖರ್ಚಿದೆ, ಲಾಭನೂ ಈ ವರ್ಷ 19 ರೂಪಾಯಿ ಲಾಭನೂ ಜಾಸ್ತಿ ತೊಗೊಂಡಾರೆ. ಬಟ್ ನಮಗೇನಂದ್ರೆ ಸ್ವಲ್ಪ ಲೇಟಾಗಿ ಹಚ್ಚಿದ್ದಕ್ಕೆ ನಮಗೆ ಲಾಭ ಅಷ್ಟು ಸಿಕ್ಕಿಲ್ಲ, ಸಿಗುತ್ತೆ, ನುಕ್ಸಾನ ಆಗಲ್ಲ. ಆದರೆ ಪಪ್ಪಾಯಿಗೆ ಮಾತ್ರ ಭಾರಿ ಖರ್ಚು ಬರುತ್ತೆ. ಅದು ಖರ್ಚು ಮಾಡಂಗಿದ್ರೆ ನಾವು ಮಾಡೋ ತಂಟೆ ಹೋಗ್ಬೇಕು, ಇಲ್ಲದ್ರೆ ಹೋಗ್ಬಾರ್ದು. ಆಮೇಲೆ ಪಪ್ಪಾಯಿ ರೋಗನೂ ಜಾಸ್ತಿ, ಅದು ವೈರಸ್ ಬಂದ್ರೆ ಗಿಡ ಕಿತ್ತಿ ಹಾಕ್ಬಿಡ್ಬೇಕು, ಅದು ಅದು ಬೆಳೆನೆ ಬರಲ್ಲ. ಅದು ನಾವು ಅಲ್ಲಿವರೆಗೆ ಏನು ಮಾಡಿದ್ದೇವೆ ಎಲ್ಲ ಏನೇನು ಒಂದು ರೂಪಾಯಿನೂ ರಿಟರ್ನ್ ಆಗಿ ಬರಲ್ಲ. ಹಂಗಾಗಿ ಅದು ನಾವು ಲಾರ್ಜ್ ಏರಿಯಾ ಮಾಡೋಕ್ಕೆ ಹೋಗೋಕ್ಕಿಂತ ಸುಮ್ಮನೆ ಶಾಂಪಲ್ ಆಗಿ 1 ಎಕರೆ 2 ಎಕರೆ ಮಾಡ್ಕೊಂಡು ಯೋಗ್ಯ ಅಂತ ನನಗೆ ಅನಿಸ್ತದೆ. ನಿಮಗೆ ರಿಂಗ್ ಸ್ಪಾಟ್ ವೈರಸ್ ಬಂದಿದೆ ಪಪ್ಪಾಯಕ್ಕೆ, ಮುಂಚಿತವಾಗಿ ತಮಗೆ ಗೊತ್ತಾಗಲಿಲ್ಲವ ಹೇಗೆ ಅದನ್ನು ಒಂದೆರಡು ಸಸಿಗಳಿಗೆ ಬಂದಾಗ ಇಮ್ಮಿಡಿಯೇಟ್ ಆಗಿ ಕಂಟ್ರೋಲ್ ಮಾಡಿದರೆ ಅದು ಆಗತ್ತಂತ ಹೇಳ್ತಾರೆ ವಿಜ್ಞಾನಿಗಳು. ಈಗ ನಮ್ಮಲ್ಲಿ ಪಪ್ಪಾಯಿಗೆ ವೈರಸ್ ಬಂದಾಗ ನಾವು ಒಂದು 2-3 ಪಪ್ಪಾಯಿ ಮಾಡಿದವ್ರನ್ನ ಮತ್ತು ಪಪ್ಪಾಯಿ ಸಲಹೆಗಾರನ ಕರೆಸಿದ್ವಿ. ಅವ್ರು ಹೇಳಿದ್ರು, ಹೇಳ್ದಂಗೆ ಔಷಧ ಹೊಡೆದಿವಿ, ಆದರೂ ಅಷ್ಟು ಸಂಪೂರ್ಣವಾಗಿ ಕಂಟ್ರೋಲ್ ಆಗಲಿಲ್ಲ. ಆಗಲಾಗಿ ನಮಗೆ ಬೆಳೆ ಸ್ವಲ್ಪ ಕುಂಠಿತಾಯ್ತು, ಅಥವಾ ಅಂತ ಅಷ್ಟು ಈಲ್ಡ್ ಬರೋಂಗಿಲ್ಲ ಬೆಳೆ. ಆಮೇಲೆ ಕಾಯನ್ನು ಅಷ್ಟು ಪಿಂಡ ದಪ್ಪ ಆಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಈಗ ತೋಟದ ನೋಡಿದಪ್ಪ ಅಂದರೆ ಅದೇ ಒಂದು ವೈರಸಿಂದ ನಮಗೆ ಮಿಸ್ಟೇಕ್ ಅಂತ ಅನಿಸ್ತದೆ. ಅದು ಏನೋ ಏನೋ ನಮ್ಗೆ ಅರ್ಥ ಆಗಲ್ಲ, ನಮ್ಮ ಏರಿಯಾದಾಗ ಯಾವ ಇಲ್ಲದ್ರೂ ನಮ್ಮದಕ್ಕೆ ವೈರಸ್ ಬಂತು. ಆದರೂ ಪಪ್ಪಾಯಿಕ್ಕಿಂತ ನಮಗೆ ಬಾಳೆ ಈ ಕಬ್ಬು ಭಾಳ ಚಲೋ ಅನಿಸ್ತದೆ, ಮುಂದೆ ನಾವು ವಯ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ. ಈಗ ನಿಮಗೆ ಅಂದಾಜು ಎಷ್ಟು ಇಳುವರಿ ಬರ್ಬೋದು ಅಂತ ಈಗ ಹೇಳಿದಿರ್ತಾವೆ, ಒಂದು 40 ಟನ್ ಮಾರಿವೆ ಅಂತೇಳಿ, ಇನ್ನೂ ಒಂದು 40 ಟನ್ ಆಗ್ಬೋದು ನಿಮ್ದು? ಈಗ ನಾವು 5 ಎಕರೆಗೆ ಒಂದು 40 ಟನ್ ಮಾರಿದ್ದೇವೆ, ಇನ್ನೂ ಒಂದು 60-70 ಟನ್ ಬರ್ಬೋದು. ಆದರೂ ಅಂತ ಇದೇನಲ್ಲ, ಒಬ್ರೊಬ್ರು ತೆಗಿಯೋರು ಕೆಲವೊಂದು ಏರಿಯಾದಾಗ 40-50 ಟನ್ ತಳ್ದಾರೆ, ನಮಗೆ ಅದ್ರ ನೋಡಿದರೆ ನಾವು 25% ಬರೋದಲ್ಲ ನಮ್ಮದು. ಹಿಂಗಾಗಿ ನಾವೇನೋ ಮೊದಲು ಸಲ ಪಪ್ಪಾಯಿ ಹೋಗಬಾರ್ದು ಅಂತ ನಮ್ಮ ಲೆಕ್ಕ ಹಾಕೊಂಡಿದ್ದೀವಿ. ನಿಮಗಂತೂ ಈಗ ಅಷ್ಟೊಳಗಂದು ಏನು ಹಾನಿ ಅಂತೂ ಆಗೋದಿಲ್ಲ ಇದ್ರಾಗಿ ಬಂದೇ ಬರೋದು, ನೀವು ಇನ್ವೆಸ್ಟ್ ಮಾಡಿದ್ದೆಲ್ಲ. ಈ ಪಪ್ಪಾಯಿಗೆ ನುಕ್ಸಾನ್ ಆಗಲ್ಲ, ಬಟ್ ನಾವು ಅನ್ಕೊಂಡಷ್ಟು ಲಾಭ ಆಗಲ್ಲ ಅಂತೇಳಿ ನಾವು ಬೇರೆ ಯಾವ ಕ್ರಾಪಿಗೆ ಹೋದ್ರೆ ಚೆನ್ನಾಗಿರುತ್ತೆ. ಈ ಯೂನಿವರ್ಸಿಟಿಯವ್ರನ್ನಾಗಲಿ ಅಥವಾ ಯಾರನ್ನ ದೊಡ್ಡ ಪ್ರಗತಿಪರ ರೈತರನ್ನಾಗಲಿ ಅನುಭವಸ್ಥರನ್ನಾಗಲಿ ಕೇಳಿ ಯಾವ ಬೆಳೆ ಹಾಕ್ಬೇಕು. ಪಪ್ಪಾಯಿ ಮಾಡಿದವ್ರು ನಮ್ಮಲ್ಲಿ ದೊಡ್ಡ ಲಾಭ ತೊಗೊಂಡಿದ್ದಾರೆ, 90 ರೂಪಾಯಿ ಮಾಡಿದ್ದಾರೆ ಜೂನ್ನಾಗ. ನಿಮ್ಮ ಸುತ್ತಮುತ್ತ ಹಾಕಿದ್ರೆ ಕಾಣಿಸ್ತದೆ ರೈತರು? ಸುತ್ತಮುತ್ತ ಹಾಕಿದ ರೈತರಲ್ಲ, ಬಸನಗೌಡ ಅಂತೇಳಿ ಒಬ್ಬ ಶಿರ್ವಾರ್ದಾಗ ಇದ್ದಾನ, ಬಾದರದಿನ್ಯಾಗ ಸುಗುನಗೌಡ ಅಂತಾನ, ಆಮೇಲೆ ಓಂಕಾರ ಅಂತೇಳಿ ಬೆಂಚ್ ಮೆರಡಿಗೆ ಇದ್ದಾನೆ ಪಾಮಕಲ್ಲೂರ್ ಪಕ್ಕದಾಗ, ಅವರೆಲ್ಲ ಚಲೋ ಲಾಭ ತಗೊಂಡಾರ. ನಮ್ಮದು BCS ಅಲ್ಲಿ ಅದ ಕಾರಣ ನಾವು ಜೂನ್ ಹಾಕಲಿಲ್ಲ, ಸೆಪ್ಟೆಂಬರ್ನಾಗ ಹಾಕಿದ್ವಲ್ಲ. ಹಿಂಗಾಗಿ ನಮ್ಗೆ ಈಲ್ಡ್ ಬಂದಿದೆ, ಆದರೂ ನಮಗೆ ನುಕ್ಸಾನ್ ಆಗೋದಲ್ಲ, ನಮ್ಮ ಪ್ಯಾಡಿಗಿಂತ ಇದು ಗುಣ ಅಂತೇಳಿ ಅನ್ಕೊಂಡಿವಿ. ಮುಂದೆ ಯಾವುದನ್ನು ಯಾವ್ದು ಆಲ್ಟರ್ನೇಟಿವ್ ಬೇರೆ ಯಾವುದನ್ನು ಹಾಕ್ಬೇಕಂತ ಅನ್ಕೊಂಡಿದ್ದೇವೆ. ಈ ನೋಡ್ರಿ ವೀರಪ್ಪ ಕೊಡ್ರಿ, ತಮ್ಮದು ಒಂದು 40-45 ಎಕರೆ ನೀರಾವರಿ ಇದೆ, ತಾವೆಲ್ಲ ಈ ಒಂದು ಇಳಿ ವಯಸ್ಸಿನಲ್ಲಿ ಒಳ್ಳೆ ಉತ್ಸಾಹದಿಂದ ಒಕ್ಕಲ್ತನ ಮಾಡ್ತಾ ಇದ್ದೀರಿ, ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ? ಒಬ್ಬರೇ ಎಲ್ಲ ಮನೆಯಲ್ಲಿ ಒಕ್ಕಲ್ತನ ಮಾಡುವಂಥ ಜನ ಅದಾರ, ಹೇಗೆ ನೋಡ್ಕೊಂಡು ಹೋಗ್ಲಿಕ್ಕೆ ಹೇಗೆ ಮಾಡ್ತಿದ್ರಿ? ನೋಡಿದ್ರೆ ಈಗ 10 ಎಕರೆ 20 ಎಕರೆ ಇರ್ತದೆ, ಯಾರಿಗೋ ಲೀಸ್ ಕೊಟ್ಟು ಎಲ್ಲೋ ಪಟ್ಟಣದೊಳಗೆ ಮನೆ ಮಾಡ್ಕೊಂಡಿರ್ತಾರೆ. ಆದ್ರೆ ತಾವು ಈ ಇಳಿ ವಯಸ್ಸಿನಲ್ಲಿ ಆಸಕ್ತಿಯಿಂದ ತೋಟ ಮಾಡಿಕೊಂಡು ಹಲವಾರು ಬೆಳೆಗಳನ್ನು ಬೆಳೆದು ಮಾಡ್ತಾ ಇದ್ದೀರಿ. ನಾವು ಮೂಲತಃ ರೈತರ ಮಕ್ಕಳು. ಎರಡನೇ ದಿನ ಅಂದರೆ ನಾನು 77-78 ಕಾಂಟ್ರಾಕ್ಟ್ ಮಾಡ್ಕೊಂತ ಬಂದೆ, ಆದರೂ ಒಂದು ದಿವಸನೂ ಊರಾಗ ಖಾಲಿ ಕೂಡಲಿಲ್ಲ. ನಾನು ಅಪ್ಪ ಮುಂಡ್ರಾಬಾದ್ 6 ಕಿಲೋಮೀಟ್ರ್ ಹಿಟ್ನಾಳೆಲ್ಲ ಮೇನ್ ಕೆನಲ್ ವರ್ಕ್ಸ್ ಮಾಡಿ ಬಂದೆ, ಸಾಕಷ್ಟು ಬಿಲ್ಡಿಂಗ್ಗಳು ಮಾಡಿದ್ದೇನೆ, 7-8 IS ವರ್ಕ್ ಮಾಡಿದ್ದೇನೆ ಮೇನ್ ಕೆನಲು. ಬಟ್ ಏನದೇ ಈ ವಯಸ್ಸಿನ ಕಾಂಟ್ರಾಕ್ಟ್ ಭಾಳ ದೂರ ಹೋಗಿ ಬರ್ಬೇಕಂತ ಆಗಲ್ಲ ಅಂದ್ರೆ ನಮ್ಮ ಮಗ್ಗ ಬಿಟ್ಕೊಟ್ಟಿದ್ದೇನೆ. ಎರಡನೇ ದಿನ ಅಂದರೆ ಈ ಕೊರೋನಾ ಬಂದು ಈ 1.5-2 ವರ್ಷ ಆಯಿತು, ಯಾರ ಮನೆಗೆ ಹೋಗಂಗಿಲ್ಲ, ನಮ್ಮ ಮನೆಗೂ ಯಾರು ಬರಲ್ಲ. ಹಿಂಗಾಗಿ ನಾನು ಏನು ಮಾಡಬೇಕು ಅಂತ ಲೆಕ್ಕಾಚಾರ ಹಾಕಿ ಕೆಲವು ಬುಕ್ಸ್ ಓದ್ಕೊಂಡು ಎಲ್ಲಿವರೆಗೆ ಬುಕ್ಸ್ ಓದ್ಬೇಕು ಅಂತೇಳಿ ಬೇಜಾರು ಬಂತು. ಏನನ್ನ ಸಮಥಿಂಗ್ ಮಾಡಮ್ಮ ಅಂತೇಳಿ ನಾನು ನಮ್ಮದೇ ಹೊಲದ ನಮ್ಮದೇ ಪಂಪ್ಸೆಟ್ ಇದಾವೆ, ನದಿಗೆ ಎಲ್ಲ ಕೆರೆ ಇದಾವೆ ಎಲ್ಲ ಇದಾವೆ, ಏನಾದರೂ ಮಾಡಮ್ಮ, ಸುಮ್ಮನೆ ಅಲ್ಲಿ ಹೋಗಿ 1 ತಾಸು 2 ತಾಸು ಕುಂತ್ಕೊಂಡ್ರೆ ಹೊತ್ತೋಗ್ತದೆ ಅಂತ ಇದು ಉದ್ದೇಶಕ್ಕೆ ಮಾಡಿದೆ. ಆದರೂ ಬೆಳೆ ಚೆನ್ನಾಗಿ ಬರೋಕೈತವ, ನಮಗೆಲ್ಲರೂ ಸ್ವಲ್ಪ ಸಹಕಾರ ಸಾಕೈತಾರ, ರೈತರಾಗಲಿ ಆಫೀಸರ್ಗಳಾಗಲಿ. ಈಗ ಸದ್ಯ ಆಕಾಶವಾಣಿಯವರು ಬಂದಾರೆ, ಅವರೂ ನಾವೇನ ಕೇಳಿದೆ ಎಲ್ಲೇನ ನೋಡಿ ಬಂದು ಸಲಹೆನೂ ಕೊಡ್ತಾರೆ. ಹಿಂಗಾಗಿ ನಮಗೆ ಭಾಳ ಅನುಕೂಲ ಆಗ್ಯದ. ನಾವೇನಲ್ಲಿ ಮನೆ ಕೂಡೋ ಬದಲು ಕಾರ್ ತಗೊಂತೀವಿ, ಬಂದಿಲ್ಲಿ ಹೊಲದಾಗ ಕುಂದಿರ್ತೀವಿ, ಹೋಗ್ತೀವಿ. ಏನನ್ನ ಅನುಮಾನ ಬಂದಲ್ಲಿ ಯಾರ ಇಂಥವ್ರನ್ನ ಕೇಳಿದರೆ ಇವರು ಕೆಲವು ಸಜೆಷನ್ ಕೊಡ್ತಾರೆ, ಅದ್ರ ಪ್ರಕಾರ ಮಾಡ್ಕೊಂತ ಹೊಂಟೀವಿ. ನಡೆಯಲ್ತಾನೆ ನಡೆಸ್ತೀವಿ, ಸಾಕಾದಾಗ ಮತ್ತೆ ಅವಲ್ಲ ಮಕ್ಕಳನ್ನ ಮಾಡ್ಕೊಳ್ಳಿ ಲೀಸನ್ನ ಕೊಡ್ತೀವಿ. ಇಷ್ಟು ಮಟ್ಟಿಗೆ ಬಂದೀವಿ ನಾವೀಗ. ನಮಗೇನು ಅಂತ ಭಾರ ಅನಿಸ್ತಾ ಇಲ್ಲ, 40 ಎಕರೆ ನೀರಾವರಿ ಇದ್ರು ಏನು ವಜ್ಜೆ ಅನಿಸ್ತಾ ಇಲ್ಲ ತಮಗೆ ನಿರ್ವಹಣೆ ಮಾಡೋದು? ಈಗ ನಮಗೆ ಸದ್ಯಕ್ಕಂತೂ ಏನು ನಿರ್ವಹಣೆಗೂ ವಜೆ ಇಲ್ಲ, ಅವುಗಳನ್ನು ನಂಬಿಕೆಸ್ತರ ಇದ್ದಾರೆ ಗುಮಾಸ್ತರು, ಏನು ಮಾಡ್ಕೊಂತ ಹೊಂಟಾರ ಮೇಲೆ ನಮ್ಮ ಸ್ವಂತ ಊರಲ್ಲ. ಹಿಂಗಾಗಿ ನಮಗೇನಂತ ಏನು ಎಫೆಕ್ಟ್ ಏನಿಲ್ಲ, ಸದ್ಯ ಬೆಸ್ಟ್ ನಡೆದದ. ಆದರೂ ಸ್ವಲ್ಪ ಯಾವಾಗನ ಬರಲೇಬೇಕಿದ್ದು, ನಾವು ಬೇರೆ ಯಾವ್ದನ್ನ ಉದ್ಯೋಗ ಮಾಡಿದಂಗೆ ಈ ಉದ್ಯೋಗ ಒಕ್ಕಲುತನ ಉದ್ಯೋಗ ಮಾಡೋಕ್ಕೆ ಬರಲ್ಲ, ಇದು ಕಣ್ಣಿಲ್ಲಿ ಹೊಡೆದ್ರೇ ನಮಗೆ ಗೊತ್ತಾಗೋದು. ಆದ ಕಾರಣ ಡೈಲಿ ಒಂದು ಟೈಮ್ ಆದರೂ ನಾವು ಈ ಹೊಲಕ್ಕೆ ಬಂದು ಊರಾಗಿದ್ದರೆ ಮಾತ್ರ ತಪ್ಪದೇ ಬಂದು ಹೋಗ್ತೀವಿ. ನಿಮ್ಮ ಹಾಗೆ ಆಸಕ್ತಿ ತಗೋತಿದ್ದಾರೆ ನಿಮ್ಮ ಮಕ್ಕಳು, ಒಕ್ಕಲುತನದಲ್ಲಿ ಆಸಕ್ತಿ ಇದೆಯಾ? ಯಾಕಂದ್ರೆ ಮುಂದುವರಿಸಿಕೊಂಡು ಹೋಗಬೇಕು, ನಿಮ್ಗಿಂತಲೂ ಒಳ್ಳೆ ರೀತಿಯಿಂದ ಮಾಡಿ, ಯಾಕಂದರೆ ಭೂಮಿ ತಾಯಿ ಒಳ್ಳೆ ಅದು ಸೇವೆ ಮಾಡ್ಬೇಕು ನಾವೆಲ್ಲ, ಮುಂದುವರಿಸಿಕೊಂಡು ಹೋಗ್ಬೇಕು ಅದನ್ನು ಅಂತ ಆಸಕ್ತಿ ಕೊಡಿಸ್ತಾ ಇದ್ರೆ ಅವರಿಗೆ ಹೇಗೆ ಇದಕ್ಕೆಲ್ಲ? ನಾವು ಸಾಕಷ್ಟು ಆಸಕ್ತಿ ಭೂಮಿನ ಬಿಟ್ಟು ಹೋಗಬಾರ್ದು, ಭೂಮಿಯಿಂದನೇ ನಮಗೆ ನಾಲ್ಕು ತುತ್ತು ಅನ್ನ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಬಟ್ ಈಗಿನ ಜನ್ರೇಷನ್ ಹೆಂಗಾಗ್ಯದಂದ್ರೆ ಒಂದು ದಿವಸಕ್ಕೆ ಒಂದು ಕೋಟಿ ರೂಪಾಯಿ ಗಳಿಸ್ಬೋದು, ಒಂದು ದಿವಸಕ್ಕೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡೋದು ಎಂಬ ಕಾಲ ಬಂದದ. ಈ ವ್ಯವಸಾಯದಾಗ 12 ತಿಂಗಳು ನೋಡ್ಕೊಂಡು ನಾವು ಒಂದು ಒಂದು 150,000 ಉಳಿದ್ರೆ ನಾವು ಏನು ಮಾಡೋ ಎಂಬ ಲೆಕ್ಕಕ್ಕೆ ಈಗಿನ ಜನ್ರೇಷನ್ ಮಂದಿ ಬಂದಾರ. ಆದರೆ ನಾವು ಆದರೆ ಅಲ್ಪ ಸ್ವಲ್ಪ ಬರ್ತಾರೆ, ಬರ್ತಾ ಸಂಪೂರ್ಣವಂತ ನಾವು ಇಲ್ಲಿ ಬಂದಷ್ಟು ಅವ್ರು ಬರಲ್ಲ. ಆದರೂ ಅವ್ರು ಬೇರೆ ಕಡೆಗೆ ದಾರಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಆದರೂ ಯಾವಾಗಾದರೂ ಬಂದು ಹೋಗ್ತಾರೆ, ನಾವು ಯಾವಾಗನ ಸ್ವಲ್ಪ ಹೋಗಿಬಾರಿ ಅಂದರೆ ಹೋಗಿ ಬರ್ತಾರೆ. ಬಟ್ ನಮ್ಮಷ್ಟು ಅವರು 100% ಇದ್ರ ಮೇಲೆ ಕಾಳಜಿ ವಹಿಸಿ ಮಾಡ್ತಕ್ಕಂಥ ಈಗಿನ ಜನ್ರೇಷನ್ ಮಂದಿ ಬಳಿ ಉಳಿದಿಲ್ಲ. ಹೀಗಾಗಿ ನಮ್ಮ ರೈತರದ್ದು ಏನಂದರೆ ಸ್ವಲ್ಪ ಮೊದಲು ಮಾಡಿದಂಗೆ ರೈತರು ಮಾಡಿ ಮನಸ್ಸಿಗೆ ಹೆಚ್ಚು ಮಾಡೋ ರೈತರು ಕಮ್ಮಿ ಆಗಿದ್ದಾರೆ. ಎಲ್ಲ ಸಿಟಿ ಸೇರಿಕೊಂಡಾರ, ಈ ಎಲ್ಲ ಹೊಲಗಳು ಲೀಸ್ ಕೊಟ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಏನು ಆಂಧ್ರದವ್ರು ಬಂದಾರಂತ ಭೂಮಿ ನಡೆದವ, ಆಂಧ್ರದವ್ರು ಹೋದ ಮತ್ತು ದಿವಸ ನಮ್ಮ ಭೂಮಿ ಎಲ್ಲ ಬಂಜರಾಗ್ತವ. ಆ ರೀತಿ ಮಾತ್ರ ಗಟ್ಟಿ ಇಷ್ಟಿಷ್ಟು ಪರಿಸ್ಥಿತಿ ಇಷ್ಟು ಬಂದಿದೆ ನಮ್ಮ ರೈತರದು. ಒಳ್ಳೆಯದು ವೀರಪ್ಪಗೌಡ್ರೆ, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ವಿಚಾರ, ನಿಮ್ಮ ಏನು ಪಪ್ಪಾಯ ಬೇಸಾದೊಂದಿಗೆ ಕೆಲವು ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ಮಾನ್ವಿ ತಾಲೂಕಿನ ಚೀಕಲ್ಪರ್ವಿ ಗ್ರಾಮದ ರೈತರಾದ ವೀರಪ್ಪ ಗೌಡ ಅವರ ಪಪ್ಪಾಯ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮೊದಲಿಗೆ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ಅಂದರೆ ದಿನಾಂಕ 15/9/2021 ಮಳೆಯ ಪ್ರಮಾಣ 6 mm ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ ಶೇಕಡ 31 ಮತ್ತು ಕನಿಷ್ಠ ಉಷ್ಣಾಂಶ ಶೇಕಡ 23 ಇರುವ ಸಾಧ್ಯತೆ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 91% ಮತ್ತು ಕನಿಷ್ಠ ಆರ್ದ್ರತೆಯು 86% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಮಧ್ಯಾಹ್ನದ ಸಮಯದಲ್ಲಿ ಸರಾಸರಿ 3 km ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಇದು ಹವಾಮಾನ ವರದಿ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಸಾಮಾನ್ಯವಾಗಿ ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆಯನ್ನು ಮಾಡಿಸಿ. ರೈತರಿಗೆ ಸೂಚಿಸುವುದೇನೆಂದರೆ, ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಹಾಗೂ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲುಗೊಬ್ಬರ ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳಲ್ಲಿ. ಇನ್ನು ಭತ್ತ ಬೆಳೆದ ರೈತ ಬಾಂಧವರು ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಹತೋಟಿಗೆ ಮುಂಜಾಗ್ರತಾ ಕ್ರಮವಾಗಿ ಟ್ರೆಫಾಕ್ಸಿ ಸ್ಟ್ರಾಬಿನ್ ಟೆಬಕೆನಜೋಲ್ 1.5 gram ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 gram ಕಾರ್ಬನ್ ಡೈಜಿನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಕೆಲವೊಂದು ಭಾಗದಲ್ಲಿ ಭತ್ತದ ಬೆಳೆಯು ಮರಿಯೊಡೆಯುವ ಹಂತ ಅಂದರೆ ನಾಟಿಯಾದ 25-30 ದಿವಸಗಳಲ್ಲಿದ್ದು, ಇಂತಹ ಬೆಳೆಗೆ ಮೇಲುಗೊಬ್ಬರವಾಗಿ 18.75 kg ಸಾರಜನಕ ಮತ್ತು 43.75 kg ಪೊಟ್ಯಾಷ್ ಒದಗಿಸುವ ಗೊಬ್ಬರವನ್ನು ಕೊಡಬೇಕು. ಮೇಲುಗೊಬ್ಬರ ಕೊಡುವ ಮೊದಲು ಗದ್ದೆಯಲ್ಲಿನ ನೀರನ್ನು ಬಸಿದು ಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ನೀರು ಕಟ್ಟಬೇಕು. ಭತ್ತದಲ್ಲಿ ಆನೆಕೊಂಬು ಕಣೆನೊಣ ಹತೋಟಿ ಮಾಡಲು 2.5 mL ಕಾರ್ಬೋಸ್ಫಾನ್ 25 EC ಅಥವಾ 1 mL ಪ್ರಿಫನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಇನ್ನು ಬದನೆಕಾಯಿ ಬೆಳೆದ ರೈತ ಬಾಂಧವರು ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕುರಿಯುವ ಹುಳುವಿನ ನಿಯಂತ್ರಣಕ್ಕಾಗಿ 4-5 ಮೋಹಕ ಬಲೆಯನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 mL ಪ್ರೊಪೆನೋಫಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 gram ಇಮಾಮೆಕ್ಟಿನ್ ಬೆಂಜೋಯೇಟ್ 5% SG ಅಥವಾ 0.20 mL ಸ್ಪೈನೋಸೈಡ್ 65 SC ಅಥವಾ 0.2 mL ಕ್ಲೋರಾಎಂಟ್ರಿನಿಲಫ್ರಲ್ 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮೆಣಸಿನಕಾಯಿ ಬೆಳೆಯಲ್ಲಿ ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಫ್ಥಲಿನ್ ಆಸಿಟಿಕ್ ಆಸಿಡ್ ಅನ್ನ 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನ ನಿಯಂತ್ರಿಸಬಹುದು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ ಡೈಜಿಮ್ 50 WP ಅಥವಾ 1 ಮಿಲಿಲೀಟರ್ ಪೆನ್ ಕೊನಜಾಲ್ 10 ECN ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಂಬ್ಡಾ ಸೈಲೋಥ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನವಲರಾನ್ 10 ECN ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿದೆ. ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗೆ 1 ಮಿಲಿಲೀಟರ್ ಡೈಫನ್ ಕೊನಜಾಲ್ 25 EC ಅಥವಾ 0.5 ಗ್ರಾಂ ಮೈಕ್ರೋಬ್ಯೂಟನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಗೋವಿನ ಜೋಳದಲ್ಲಿ ಗೊಣ್ಣೆ ಹುಳುವಿನ ನಿಯಂತ್ರಣಕ್ಕಾಗಿ ಪ್ರತಿ ಲೀಟರ್ ನೀರಿಗೆ 10 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ ಕೀಟನಾಶಕವನ್ನು ಬೆರೆಸಿ ಬೆಳೆಯ ಬುಡದಲ್ಲಿ ಭೂಮಿ ನೆನೆಯುವಂತೆ ಹಾಕಬೇಕು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗಾಗಿ ಹೆಕ್ಟೇರಿಗೆ 10ರಂತೆ ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ ಮೆಟರಿಜಿಯಂ ಅನಿಸೋಪ್ಲಿಯೆ ಅಥವಾ ಮೆಟರಿಜಿಯಂ ರಿಲೈ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು 4 ಗ್ರಾಂ ಪ್ರತಿ ಲೀಟರ್ ಅಥವಾ 0.4 ಗ್ರಾಂ ಇಮಾಮೆಕ್ಟಿನ್ ಬ್ಯಾಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ತೊಗರಿ ಬೆಳೆದ ರೈತ ಬಾಂಧವರು ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 1 ಗ್ರಾಂ ಆಸಿಫೆಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯನ್ನು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 cm ಕುಡಿಚಿ ಉಟ್ಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚುವುದು. ಇನ್ನು ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲು ಪ್ಲಾನೋಫಿಕ್ಸ್ 0.25 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19-10 ಗ್ರಾಂ ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿಯಲ್ಲಿ ಸಸ್ಯ ಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 20ರಂತೆ ಹಳದಿ ಬಣ್ಣದ ಪಂಚಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ರಸಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಫ್ಲೋನಿಮಿಕೈಮೈಡ್ 50 WG ಅಥವಾ 0.3 ಗ್ರಾಂ ಡೆನೋಟೆಫೆರಾನ 20 SG ಅಥವಾ 1 ಮಿಲಿಲೀಟರ್ ಅಸಿಟಾಮಿಫ್ರೇಡ್ 20 SP ಅಥವಾ 0.2 ಗ್ರಾಂ ಥಯೋಮೆಥಕ್ರಾಮ್ಸ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಶೇಂಗಾದಲ್ಲಿ 50-70 ದಿನದ ಶೇಂಗಾ ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಅಧಿಕವಾಗಿ ಕಂಡುಬಂದರೆ 0.2 ಗ್ರಾಂ ಇಮಾಮೆಕ್ಟಿನ್ ಬ್ಯಾಂಜೋಯೇಟ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಶೇಂಗಾದಲ್ಲಿ ಸ್ಪೋಡಾಪ್ಟೆರಾ ಹತೋಟಿಗೆ 4 ಗ್ರಾಂ ಮೆಟರಿಜಿಯಂ ರಿಲೈ ಅಥವಾ 0.2 ಗ್ರಾಂ ಇಮಾಮೆಕ್ಟಿನ್ ಬ್ಯಾಂಜೋಯೇಟ್ 5 SG ಅಥವಾ 1 ಗ್ರಾಂ ಥಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜಾನುವಾರುಗಳಿಗೆ ನುಗ್ಗೆ ಸೊಪ್ಪನ್ನು ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನು ಪಡೆದು ಲಾಭ ಹೆಚ್ಚಿಸಬಹುದು. ಇದುವರೆಗೆ ಕೃಷಿ ಸಲಹೆಗಳನ್ನು ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ಕೇಳಿ ಪೇಟೆ ಧಾರಣೆ. ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ ಸಜ್ಜೆ ಸ್ಥಳೀಯ ಕನಿಷ್ಠ ಹಾಗೂ ಗರಿಷ್ಠ 1,650 ರೂಪಾಯಿಗಳು, ಹೆಸರುಕಾಳು 6,288 ರೂಪಾಯಿಗಳು, ನೆಲಗಡಲೆ, ಶೇಂಗಾ, ಗುಂಗ್ರಿ 3,599 ರೂಪಾಯಿಗಳಿಂದ 4,900 ರೂಪಾಯಿಗಳು, ಈರುಳ್ಳಿ 500 ರೂಪಾಯಿಗಳಿಂದ 1,400 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 1,391 ರೂಪಾಯಿಗಳಿಂದ 1,700 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 3,250 ರೂಪಾಯಿಗಳಿಂದ 5,342 ರೂಪಾಯಿಗಳು, ತೊಗರಿ ಕೆಂಪು 5,566 ರೂಪಾಯಿಗಳಿಂದ 6,501 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆಯನ್ನ ಕೇಳಿದಿರಿ. ಈಗ ಕೇಳಿ ಹಿಂಗಾರು ಬೆಳೆಗಳಿಗೆ ಬೆಂಬಲ ಬೆಲೆ, ಈ ಕುರಿತು ಮಾಹಿತಿಯನ್ನ ಡಾಕ್ಟರ್ ವಿಜಿ ಭಾವರತಿ ಅವರಿಂದ. ಪ್ರತಿ ವರ್ಷನೂ ಮುಂಗಾರು ಮತ್ತು ಹಿಂಗಾರು ಹಂಗಾಮಿಗೆ ಕೇಂದ್ರ ಸರ್ಕಾರವು ವಿವಿಧ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತೆ. ಅದೇ ರೀತಿಯಾಗಿ ಈ ಸಲ ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. 2022-23 ಸಾಲಿನ ಮಾರುಕಟ್ಟೆಯ ಅವಧಿಗಾಗಿ ವಿವಿಧ ಹಿಂಗಾರು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ ವಿವರ ಈ ರೀತಿಯಾಗಿದೆ. ಗೋಧಿ ಪ್ರತಿ ಕ್ವಿಂಟಲ್ಗೆ 2,015 ರೂಪಾಯಿ, ಬಾರ್ಲಿ 1,635 ರೂಪಾಯಿ, ಕಡಲೆಕಾಳು 5,230 ರೂಪಾಯಿ, ಚೆನ್ನಂಗಿ ಬೇಳೆ 5,500 ರೂಪಾಯಿ, ಸಾಸಿವೆ 5,050 ರೂಪಾಯಿ ಮತ್ತು ಕುಸುಬೆ 5,441 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದುವರೆಗೆ ಹಿಂಗಾರು ಬೆಳೆಗಳಿಗೆ ಬೆಂಬಲ ಬೆಲೆ, ಈ ವಿಷಯ ಕುರಿತು ಡಾಕ್ಟರ್ ವಿಜಿ ಬಾವಲತಿ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ಈಗ ಕೇಳಿ ಹಳ್ಳಿ ಹೊಸರು ಗ್ರಾಮದ ಸಗರಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನ. ಗಂಡ ಲಿಂಗಣ್ಣ ಬೆತ್ತಲ್ಲಂದು ರೋಜ ಮಾಡಿದ ಬೆರಡು ರಥಗಳನೇ ಬದ ಗಂಡ ಲಿಂಗಣ್ಣ ಬೆತ್ತಲ್ಲಂದು ರೋಜ ಮಾಡಿದ ಎರಡು ರಥಗಳ ಬದ ಗಂಡ ಲಿಂಗಣ್ಣ ಬೆತ್ತಲ್ಲ ಎರಡು ಕರಗೋಳ ಕಟ್ಟ ನಾನು ಲಳೆ ದೋಟೆ ಒಂದೆಟ್ಟ ಎರಡು ಕರಗೋಳ ಕಟ್ಟ ನಾನು ಲಳೆ ದೋಟೆ ಒಂದೆಟ್ಟ ಹಾರ ಹಲ್ಲಿನ ಎರಡು ಕರಗೋಳ ಕಟ್ಟ ನಾನು ಲಳೆ ದೋಟೆ ಒಂದೆಟ್ಟ ಒಂದಿಟ್ಟನೋ ಲಿಂಗಣ್ಣ ಬಂಗಾರ ದಣಿಯ ಕೊಂದ ಚಾರೇ ನೋಲ ಹಳೆ ದೋಟೆ ಒಂದಿಟ್ಟನೋ ಲಿಂಗಣ್ಣ ಬಂಗಾರ ದಣಿಯ ಕೊಂದ ಬಂದಚ್ಚನೋ ಲಿಂಗಣ್ಣ ಬೆಳ್ಳಿಯ ತಲ ಬಂದು ಬಿಗುದಾನೆ ಬಂಗಾರ ದಣಿಯ ಕಂದಚ್ಚನೋ ಲಿಂಗಣ್ಣ ಬೆಳ್ಳಿಯ ತಲ ಬಂದು ಬಿಗುದಾನೆ ಬಂಗಾರ ಬಂದಚ್ಚನು ಲಿಂಗಣ್ಣ ಬೆಳ್ಳಿಯ ತಲ ಒಂದು ಬಿಗುದಾನೆ ಕೋರೆಗಳ ಹೃದಯ ಉಡಲನ್ನು ಕಟ್ಟ್ಯಾನ ಉಡೆಯಲ್ಲಿ ಭಂಡಾರ ತುಂಬ್ಯಾನೆ ಉಡಲನ್ನು ಕಟ್ಟ್ಯಾನ ಉಡಿಯಲ್ಲೇ ಭಂಡಾರ ತುಂಬ್ಯಾನೆ